ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ. ಹಲಸಿರಿ ಹಲಸಿರಿ ಹಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಕೇಳೋಣ ತೋಟಗಾರಿಕೆ ಕ್ಷೇತ್ರದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಹಾಗೂ ರಚನೆ. ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್.ಆರ್. ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕ್ಷೇತ್ರದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಹಾಗೂ ರಚನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮಗೆ ಕೃಷಿ ಅನ್ನುವಂಥದ್ದು ಏನಿದೆಯೋ ಇಲ್ಲಿ ಸಂಘಟನೆ ಇಲ್ಲದ ಕಾರಣ ಕೃಷಿಕರು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇವುಗಳಿಗೆ ಒಂದು ಸಾಂಸ್ಥಿಕ ರೂಪವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರವೇ FPO ಅಥವಾ ರೈತ ಉತ್ಪಾದಕ ಸಂಸ್ಥೆಗಳ ರಚನೆಗೆ ಮುಂದಾಗಿದೆ. ಅವುಗಳನ್ನು ರಚನೆ ಮಾಡಲಿಕ್ಕೆ ಅಗತ್ಯ ಇರತಕ್ಕಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಲಹೆ ಮತ್ತು ಸಹಕಾರವನ್ನು ನೀಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ FPO ಅಂತ ಅಂದರೆ ಏನು, ಅವುಗಳ ಮಹತ್ವ ಏನು, ಅದರಿಂದ ನಮ್ಮ ಕೃಷಿಕರು ಹೇಗೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. FPO ಅನ್ನುವಂತಹ ಮಾತನ್ನು ನಾವು ಇತ್ತೀಚಿನ ದಿವಸಗಳಲ್ಲಿ ಈ ರೈತ ವಲಯದಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ದೇವೆ. FPO ಅಂತ ಅಂದ್ರೆ ಏನ್ ಸರ್? ಸರ್, ಈಗ ನಮ್ಮಲ್ಲಿ ಬಹಳ ಹಿಂದಿನಿಂದ ನಮ್ಮಲ್ಲಿ ಸಹಕಾರಿ ಸಂಸ್ಥೆಗಳು ಇದೆ ಸರ್. ಹೌದು. ಜೊತೆಗೆ ಆ ಸಹಕಾರಿ ಸಂಸ್ಥೆಗಳಲ್ಲಿ ಅನೇಕ ಚಟುವಟಿಕೆಗಳನ್ನ ರೈತರ ಮುಂದೆ ನಡೆಸ್ತಾ ಇದ್ದಾರೆ. ಒಂದು ಸಹಕಾರಿ ಸಂಸ್ಥೆ, ಉದಾಹರಣೆಗೆ ನಮ್ಮಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಮ್ಮ ಹೋಬಳಿ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಬಳಿಗೆ ಒಂದು ಎರಡು ಈ ರೀತಿ ಇದೆ, ಕೆಲಸ ಮಾಡ್ತಾ ಇದೆ. ಅದು ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಅದು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾ ಕೇಂದ್ರ ಬ್ಯಾಂಕ್ TCC ಅಡಿನಲ್ಲಿ ಬರ್ತದೆ, ಅಡಿನಲ್ಲಿ ಕೆಲಸ ಮಾಡ್ತದೆ. ಅದು ಏನೆಲ್ಲ ಚಟುವಟಿಕೆ ಮಾಡ್ತಾ ಇದೆ ಈಗ ನಾವು ಕಂಡ ಹಾಗೆ ಅಂತ ಹೇಳಿದ್ರೆ, ಒಂದು ರೈತರಿಗೆ ಬೇಕಾದಂತಹ ಗೊಬ್ಬರಗಳನ್ನ ಸರಬರಾಜು ಮಾಡುವಂಥದ್ದು, ಎರಡನೇದು ಸ್ವಲ್ಪ ಅವರಿಗೆ ಸಾಲದ ವ್ಯವಸ್ಥೆಯನ್ನ ಮಾಡುವಂಥದ್ದು, ಎರಡು ಚಟುವಟಿಕೆಗಳನ್ನ ಮುಖ್ಯವಾಗಿ ಮಾಡ್ತಾ ಇದೆ ಅದು. ಅದು ಇನ್ನು ಎಲ್ಲಾ ರೈತರನ್ನು ತಲುಪಲಿಕ್ಕೆ ಸಾಧ್ಯವಾಗಿಲ್ಲ. ಅದು ಈ ಮಧ್ಯೆ ನಮ್ಮ ತೋಟಗಾರಿಕಾ ಇಲಾಖೆ ವತಿಯಿಂದ ಡಾಕ್ಟರ್ MH ಮರಿಗೌಡರು ತೋಟಗಾರಿಕಾ ಬೆಳೆಗಳ ಮಾರಾಟವನ್ನ ಒಂದು ಚಾನಲೈಸ್ ಮಾಡಲಿಕ್ಕೆ ಹಾಪ್ಕಾಮ್ಸ್ ಅನ್ನ ಮಾಡಿದ್ರು. ಹಾಪ್ಕಾಮ್ಸ್ ಅನ್ನ ಅವರು ಕನಸಿನ ಪ್ರಕಾರ ಪ್ರತಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡಿ ಪ್ರತಿ ರೈತರಿಂದ ಬೆಳೆದಂತಹ ಬೆಳೆಗಳನ್ನ ಸಂಗ್ರಹ ಮಾಡಿ ಅಂತಹ ಬೆಳೆಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನ, ಅಂದ್ರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಂದ್ರೆ ಉತ್ಪಾದಕರಿಂದ ಗ್ರಾಹಕರಿಗೆ ಮಾರಾಟ ಮಾಡುವ ವ್ಯವಸ್ಥೆಯನ್ನ ನಮ್ಮ ಮರಿಗೌಡರು ಯೋಚನೆ ಮಾಡಿ ಆಪ್ಕಮ್ಸ್ ಅನ್ನ ಸ್ಥಾಪನೆ ಮಾಡಿದ್ರು. ಆದ್ರೂ ತಮ್ಗೆಲ್ಲ ಗೊತ್ತಿರೋ ಹಾಗೆ ಸಹಕಾರಿ ಸಂಸ್ಥೆ ಅಂದ್ರೆ ಸ್ವಲ್ಪ ಅಲ್ಲಿ ಸರ್ಕಾರದ ಇಂಟರ್ಫೆರೆನ್ಸ್ ಜಾಸ್ತಿ ಇರ್ತದೆ, ಜೊತೆಗೆ ನಮ್ಮ ರೈತರುಗಳು ಆ ನಿಟ್ಟಿನಲ್ಲಿ ಅವರು ಹೊಂದಾಣಿಕೆ ಆಗಿ ಆ ಸಂಸ್ಥೆಯನ್ನ ನಡೆಸಿಕೊಂಡು ಹೋಗೋದು ಕಷ್ಟ ಸಾಧ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು 2013-14 ಸಾಲಿನಿಂದ ಯೋಚನೆ ಮಾಡಿ ನಮ್ಮಲ್ಲಿ ಸಹಕಾರಿ ಸಂಘದ ತತ್ವಕ್ಕೆ ಜೊತೆಗೆ ನಮ್ಮ ಕಂಪನಿಯ ನೋಂದಾವಣಿ ಕಾಯ್ದೆಗೆ ಮಾರ್ಪಾಡು ಮಾಡಿ ರೈತರ ಕಂಪನಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಕೇಂದ್ರ ಸರ್ಕಾರದ ಕಂಪನಿ ಕಾಯ್ದೆಯನ್ನ ಮಾರ್ಪಾಡು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಂಪನಿ ಆಕ್ಟ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ವಹಿವಾಟುವನ್ನ ನಡೆಸುವಂತ ಒಂದು ಸಂಸ್ಥೆ. ನಮ್ಮ ರೈತರು ಸಹ ಒಂದು ಸಂಸ್ಥೆಯನ್ನ ಮಾಡಿ ಅದರ ಮೂಲಕ ವಹಿವಾಟನ್ನ ನಡೆಸಲಿ ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಕಂಪನಿ ಆಕ್ಟ್ ಅನ್ನ ಸರಳೀಕರಣಗೊಳಿಸಿ ಕಂಪನಿ ಆಕ್ಟ್ಗೆ ಆ ಒಂದು ಮಾರ್ಪಾಡು ಮಾಡಿ ಈಗ ರೈತ ಉತ್ಪಾದಕ ಸಂಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. 2014 ಇಸುವಿನಿಂದ ಜಾರಿಗೆ ಬಂದಂತ ಕಾಯ್ದೆ ಈಗ ನಮ್ಮ ಮಧ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ರೈತರು ಕಂಪನಿಯನ್ನು ಮಾಡಿ, ರೈತರೇ ಉತ್ಪಾದಕರು, ಅನೇಕ ಬೆಳೆಗಳು, ಅನೇಕ ಉತ್ಪನ್ನಗಳು, ಅನೇಕ ತೋಟದ ಬೆಳೆಗಳು, ಕೃಷಿ ಬೆಳೆಗಳು, ರೇಷ್ಮೆ ಮತ್ತೆ ನಮ್ಮ ಪಶುಪಾಲನೆ, ಈ ರೀತಿ ಅನೇಕ ಉತ್ಪನ್ನಗಳನ್ನ ರೈತರು ಉತ್ಪಾದನೆ ಮಾಡ್ತಾರೆ. ಅದನ್ನ ಮಾರಾಟ ಮಾಡೋದು ಹೇಗೆ ಅನ್ನೋದನ್ನ ಒಂದು ಚಾನಲೈಸ್ ಮಾಡಲಿಕ್ಕೆ, ಜೊತೆಗೆ ರೈತರಿಗೆ ಬೇಕಾದಂತಹ ಪರಿಕರಗಳನ್ನ ನೇರವಾಗಿ ಉತ್ಪಾದಕರಿಂದನೇ ಖರೀದಿಸಿ ರೈತರಿಗೆ ವಿತರಣೆ ಮಾಡುವಂಥದ್ದು, ಮತ್ತೆ ರೈತರು ಬೆಳೆದಂತ ಉತ್ಪನ್ನಗಳನ್ನ ನೇರವಾಗಿ ರೈತರೇ ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಲಿಕ್ಕೆ, ಅಂದ್ರೆ ಇನ್ಪುಟ್ ಬಿಸ್ನೆಸ್ ಮತ್ತೆ ಔಟ್ಪುಟ್ ಬಿಸ್ನೆಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಕಂಪನಿ ಆಕ್ಟ್ಗೆ ಮಾರ್ಪಾಡು ಮಾಡಿ ನಾವು ಈಗಾಗಲೇ ರೈತ ಉತ್ಪಾದಕ ಕಂಪನಿಗಳನ್ನ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ ಸರ್. ಈಗ ಇದನ್ನ ನಾವು FPO ಅಂತ ಹೇಳಿ ಹೌದು ಕರಿತಾ ಇದ್ದೀವಿ. FPO ಅಂದ್ರೆ ಇಂಗ್ಲಿಷ್ ನಲ್ಲಿ ಸರ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ರೈತ ಉತ್ಪಾದಕ ಸಂಸ್ಥೆಗಳು. ಸರ್ ಇಲ್ಲಿ ಏನಾಗ್ತಾ ಇದೆ, ನಮ್ಮಲ್ಲಿ ರೈತರುಗಳು ಇನ್ಪುಟ್ಸ್ ಸಹ ಕೊಂಡ್ಕೊಳ್ತಾ ಇದ್ದಾರೆ, ಗೊಬ್ಬರಗಳು, ಔಷಧಿಗಳು, ಬೀಜಗಳು, ಏನೆಲ್ಲ ರೈತರಿಗೆ ಬೇಕಾದಂತಹ ಪರಿಕರಗಳು ಬೇಕೋ ಅದನ್ನೆಲ್ಲ ಅವ್ರು ಕೊಂಡ್ಕೊಳ್ತಾ ಇದ್ದಾರೆ. ಅದನ್ನ ಒಂದು ಕಂಪನಿಯಿಂದ ನೇರವಾಗಿ ರೈತರಿಗೆ ಕೊಡಿಸುವಂಥದ್ದು, ಅಂದ್ರೆ ಅಲ್ಲಿ ಸ್ವಲ್ಪ ಒಂದು ಈ ಹೋಲ್ಸೇಲರ್ ಡೀಲರ್ ಏನು ಹಣ ಇದೆ, ಆ ಕಮಿಷನ್ ಏನಿದೆ ಅದನ್ನ ಕಡಿಮೆ ಮಾಡಿ ರೈತರಿಗೆ ನೇರವಾಗಿ ಕೊಡಿಸುವಂಥದ್ದು, ಅಲ್ಲಿ ಸ್ವಲ್ಪ ದುಡ್ಡು ಉಳಿತಾಯ ಆಗ್ತದೆ. ಆ ನಂತರ ರೈತರ ಗುಂಪು ಇರೋದ್ರಿಂದ ಆ ಎಲ್ಲ ಗುಂಪಿನಲ್ಲಿ ಒಂದು ಪ್ರಮುಖ ಬೆಳೆಯನ್ನು ಗುರುತಿಸಿ ಅದನ್ನ ಅವರು ಸಂಗ್ರಹ ಮಾಡಿ ನಂತರ ಗ್ರಾಹಕರಿಗೆ ತಲುಪಿಸುವಂಥದ್ದು. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರೆ ಆ ಒಂದು ಪ್ರದೇಶದ ಭೌಗೋಳಿಕ ಗುಣವನ್ನು ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ಆ ಪ್ರದೇಶದಲ್ಲಿ ಯಾವ ಬೆಳೆಯನ್ನು ಉತ್ತಮವಾಗಿ ಬೆಳೆಯಬಹುದು ಆ ಬೆಳೆಯನ್ನು ಕೇಂದ್ರೀಕರಿಸಿಕೊಂಡು ನಾವು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ರಚನೆ ಮಾಡ್ತೀವಿ. ಯಾರೆಲ್ಲ FPOಗಳನ್ನು ಸ್ಥಾಪನೆ ಮಾಡಬಹುದು? ಸರಿ, ಈಗ ಒಂದು ಪ್ರದೇಶದಲ್ಲಿ ಅನೇಕ ಉತ್ಪನ್ನಗಳು ಇರ್ತವೆ. ಈಗ ಉದಾಹರಣೆಗೆ ಹಾಸನ ಜಿಲ್ಲೆಯನ್ನೇ ತಗೊಂಡ್ರೆ ಹೇಳ್ತೀನಿ, ಈಗ ಒಂದು ಪಶುಪಾಲನೆ ಇರ್ತದೆ, ರೇಷ್ಮೆ ಇರ್ತದೆ, ಅಥವಾ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಹೂ ಬೆಳೆಗಳಿದೆ, ಸಾಂಬಾರು ಬೆಳೆಗಳಿದೆ, ತೆಂಗಿನ ಬೆಳೆಗಳಿದೆ, ಮತ್ತು ತರಕಾರಿ ಬೆಳೆಗಳಿದೆ, ಮತ್ತು ಕೃಷಿ ಬೆಳೆಗೆ ಹೋದರೆ ಜೋಳ, ರಾಗಿ, ಭತ್ತ, ಈ ರೀತಿ ಅನೇಕ ಬೆಳೆಗಳಿದೆ. ರೈತರೇ ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡ್ಕೊಳ್ಬೇಕಾದ್ರಲ್ಲಿ ರೈತರೇ, ಬೇರೆ ಯಾರೋ ಬರ್ಲಿಕ್ಕಾಗೋದಿಲ್ಲ. ಯಾರು ಸ್ವತಃ ಜಮೀನಿದೆ, ಯಾರು ಬೇಸಾಯ ಮಾಡ್ತಾ ಇದ್ದಾರೆ, ಯಾರು ಉತ್ಪನ್ನಗಳನ್ನ ಬೆಳೀತಾ ಇದ್ದಾರೆ, ಅವರು ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಿಕೊಳ್ಳೋದಕ್ಕೆ ಅರ್ಹರು. ಬೇರೆ ಯಾರ್ಯಾರು ಬಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ಕೊಳ್ಳೋಗಿಲ್ಲ. ರೈತರ ಒಳಗೆ ಅವರು ಒಂದು ಉತ್ಪಾದಕ ಸಂಸ್ಥೆಯನ್ನು ರಚನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಅವ್ರು ಮಾಡ್ಬೇಕಾಗಿರೋದಂತ ಏನಂತ ಹೇಳಿದ್ರೆ, ಅವರ ಪ್ರದೇಶದಲ್ಲಿ ಯಾವ ಉತ್ಪನ್ನ ಯಥೇಚ್ಛವಾಗಿ ಸಿಗ್ತದೆ ಅದನ್ನ ಅವರು ಅಧ್ಯಯನ ಮಾಡಿಕೊಂಡು ಆ ಉತ್ಪನ್ನವನ್ನು ಕೇಂದ್ರೀಕರಿಸಿಕೊಂಡು ರೈತ ಉತ್ಪಾದಕ ಸಂಸ್ಥೆಯನ್ನು ಮಾಡ್ಕೊಳ್ಬೇಕು. ಉದಾಹರಣೆಗೆ ನಮ್ಮ ಚನ್ನರಾಯಪಟ್ಟಣ ಭಾಗಕ್ಕೆ ಹೋದ್ರೆ ತೆಂಗು ಬೆಳೆಯನ್ನು ಕೇಂದ್ರೀಕರಿಸಿಕೊಂಡು ತೆಂಗು ರೈತರ ಉತ್ಪಾದಕ ಸಂಸ್ಥೆ, ಅಥವಾ ರಾಗಿ ಬೆಳೆಯನ್ನು ಕೇಂದ್ರೀಕರಿಸಿಕೊಂಡು ರಾಗಿ ಬೆಳೆಯ ರೈತ ಉತ್ಪಾದಕ ಸಂಸ್ಥೆ, ಅಥವಾ ಜೋಳ, ಅಥವಾ ಭತ್ತ, ಅಥವಾ ರೇಷ್ಮೆ, ಅಥವಾ ಪಶುಪಾಲನವಾದ ಕುರಿ ಅಥವಾ ಮೇಕೆ ಅಥವಾ ಹಂದಿ ಅಥವಾ ಹಾಲು, ಈ ರೀತಿ ಉತ್ಪನ್ನಗಳನ್ನ ಸರ್ ಒಂದು ಉತ್ಪನ್ನವನ್ನು ಕೇಂದ್ರೀಕರಿಸಿಕೊಂಡು ಮಾಡಬೇಕು. ಯಾಕೆ ಒಂದು ಉತ್ಪನ್ನ ಕೇಂದ್ರೀಕರಿಸಿಕೊಂಡು ರೈತರು ಮಾಡ್ಬೇಕಂತ ಹೇಳಿದ್ರೆ, ಆ ಉತ್ಪನ್ನದ ಮಾರುಕಟ್ಟೆ ವ್ಯವಸ್ಥೆಯನ್ನ ಸ್ಟ್ರಾಂಗ್ ಮಾಡಲಿಕ್ಕೆ, ಬೇಗದಂತ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಲಿಕ್ಕೆ ಅವರು ಒಂದೇ ಪದಾರ್ಥವನ್ನು ಕೇಂದ್ರೀಕರಿಸಿಕೊಂಡು ಮಾಡಬೇಕು. ಏನಾಗ್ತದೆ, ಎಲ್ಲಾ ಪದಾರ್ಥವನ್ನು ಕೇಂದ್ರೀಕರಿಸಿಕೊಂಡು ಮಾಡಿದ್ರೆ ಅಲ್ಲಿ ಸ್ವಲ್ಪ ಡೈಲ್ಯೂಟ್ ಆಗ್ತದೆ ಕಾನ್ಸೆಪ್ಟ್. ಸೊ ಅದಕ್ಕೋಸ್ಕರ ಮೊದಲು ನೀವು ಒಂದು ಪದಾರ್ಥವನ್ನು ಗುರುತಿಸ್ಕೊಳ್ಳಿ ನೀವು, ಆನಂತರ ಬೇಕಾದ್ರೆ ಬೇರೆ ಪದಾರ್ಥಗಳನ್ನ ಸೇರಿಸಿಕೊಳ್ಬಹುದು. ಸೇರಿಸಿಕೊಳ್ಬಾರ್ದು ಅಂತ ಏನಿಲ್ಲ, ಮೊದಲು ತೆಂಗನ್ನ ಕೇಂದ್ರೀಕರಿಸಿಕೊಳ್ಳಿ, ಆನಂತರ ಬೇಕಾದ್ರೆ ನಿಮಗೆ ಅವೈಲೇಬಲ್ ಇದೆ, ಲಭ್ಯ ಇದೆ ಅಂತ ಹೇಳಿದ್ರೆ ರಾಗಿ, ಜೋಳ, ಭತ್ತ ಅಥವಾ ಕಾಳು ಮೆಣಸು ಎಲ್ಲ ಮಾಡ್ಕೊಂಡು ಹೋಗಿ, ಆದ್ರೆ ಒಂದು ಬೆಳೆಯನ್ನ ಕೇಂದ್ರೀಕರಿಸಿಕೊಳ್ಳಿ. ಅದೇ ನಾವು ಸಕಲೇಶ್ಪುರ ಬಂದ್ರೆ ಜೇನು, ಜೇನನ್ನ ಕೇಂದ್ರೀಕರಿಸಿಕೊಳ್ಬಹುದು, ಅಥವಾ ಏಲಕ್ಕಿ, ಅಥವಾ ಕಾಳು ಮೆಣಸು, ಅಥವಾ ಕಾಫಿ, ಈ ರೀತಿಯಾಗಿ ಒಂದೊಂದು ಉತ್ಪನ್ನವನ್ನು ಕೇಂದ್ರೀಕರಿಸಿಕೊಂಡು ನೀವು FPOನ ಮಾಡ್ಕೊಂಡು ಹೋದ್ರೆ ಅದು ಬಹಳ ಒಳ್ಳೇದಾಗ್ತದೆ, ಮಾರುಕಟ್ಟೆ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಸೊ ಇದು ಮೊದಲೇ ಕಾನ್ಸೆಪ್ಟ್. ರೈತ ಒಂದು ಉತ್ಪಾದಕ ಸಂಸ್ಥೆಯನ್ನ ಮಾಡಕ್ ಹೊರಟ್ರೆ ಮೊದಲು ತರವಳಿ ಏನಿರ್ಬೇಕು ಅಂತ ಹೇಳಿದ್ರೆ, ನಾವು ಯಾವ್ದಕ್ಕೋಸ್ಕರ ರೈತ ಉತ್ಪಾದಕ ಸಂಸ್ಥೆಯನ್ನ ಮಾಡ್ಕೊಳ್ಬೇಕು, ನಾವು ನಮ್ಮ ಬೆಳೆ ಯಾವುದು, ಉತ್ಪನ್ನ ಯಾವುದು, ಪದಾರ್ಥ ಯಾವುದು ಅನ್ನೋದನ್ನು ಗುರುತು ಮಾಡ್ಕೊಂಡು ಹೋಗ್ಬೇಕು ಸರ್. ಅದು ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ, ಆ ಪದಾರ್ಥವನ್ನ ಗುರುತು ಮಾಡಿಕೊಂಡ ನಂತರ ಆ ಪದಾರ್ಥವನ್ನ ಯಾರೆಲ್ಲ ಉತ್ಪಾದನೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಬೆಳೆಗಾರರಿದ್ದಾರೆ, ಅವ್ರನ್ನ ಗುರುತು ಮಾಡ್ಕೊಳ್ಬೇಕು ಅವರು. ಅದನ್ನ ಗುರುತು ಮಾಡಿಕೊಂಡು ರೈತರ ಪಟ್ಟಿಯನ್ನು ಮಾಡ್ಕೊಂಡು ಅದರೊಳಗೆ ಫಸ್ಟ್ ಒಂದು 10 ಜನ, 5 ಕನಿಷ್ಠ ಅಥವಾ 10-12 ಜನ ಗರಿಷ್ಠ, ಗರಿಷ್ಠ 15 ಜನ ಮಾಡ್ಕೊಳ್ಬಹುದು, ಅದ್ರ ರಿಜಿಸ್ಟ್ರೇಷನ್ ಆಗ ತನಕ 5 ಜನ ಮಾಡ್ಕೊಂಡ್ರೆ ಸಾಕು. ಒಂದು 5 ಜನಗಳ ಮುಖ್ಯ ಪ್ರವರ್ತಕರು ಅಂದ್ರೆ ಅವರು ಚೀಫ್ ಪ್ರಮೋಟರ್ಸ್, ಅವರು ಅವರನ್ನ ಮಾಡ್ಕೊಂಡು ಅವ್ರನ್ನ ಗುರುತು ಮಾಡ್ಕೊಳ್ಬೇಕು. ಅದ್ರೊಳಗೆ ಒಬ್ಬರು 5 ಜನ ನಿರ್ದೇಶಕರುಗಳು, 5 ಜನ ನಿರ್ದೇಶಕರುಗಳನ್ನ ಗುರುತು ಮಾಡ್ಕೊಂಡು ಅವ್ರದ್ದು ಬಯೋಡಾಟಾ ಅಂದ್ರೆ ಅವ್ರದ್ದು ವಾಸಸ್ಥಳದ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ವೃತ್ತಿ ಇವನ್ನೆಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಅನ್ನ ನೇಮಕ ಮಾಡಿಕೊಂಡು ಅವ್ರ ಮೂಲಕ ನೋಂದಣಿ ಮಾಡಲಿಕ್ಕೆ ಪ್ರಕ್ರಿಯೆ ಶುರು ಮಾಡಬಹುದು. ಒಂದ್ಸಲ ಒಂದು ಎಫ್ ಪಿ ಒ ನೋಂದಣಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಅವ್ರದ್ದು ಉತ್ಪನ್ನ ಗೊತ್ತಿರ್ಬೇಕು ಅವರಿಗೆ, ಮತ್ತೆ ಆ ಉತ್ಪನ್ನದ ಆಧಾರದ ಮೇಲೆ ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅವರು. ಹೆಸರು ಉತ್ಪನ್ನ ಆದ್ಮೇಲೆ 5 ಜನ ನಿರ್ದೇಶಕರನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇಷ್ಟು ಆದ್ಮೇಲೆ ಅವರು ನೋಂದಣಿ ಕೊಟ್ರೆ ನೋಂದಣಿ ಮಾಡಿಕೊಡ್ತಾರೆ. ಅದನ್ನ ನೋಂದಣಿ ಯಾರು ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ನೋಂದಣಿಯನ್ನ ಮಾಡಲಿಕ್ಕೆ ಚಾರ್ಟೆಡ್ ಅಕೌಂಟೆಂಟ್ ಗಳಿದ್ದಾರೆ, ಅವರಿಗೆ ಪ್ರೊಸೀಜರ್ ಗೊತ್ತಿರ್ತದೆ ಅವರಿಗೆ. ಸೊ ನೋಂದಣಿಯನ್ನ ಅವರು ಚಾರ್ಟೆಡ್ ಅಕೌಂಟೆಂಟ್ ಮೂಲಕ ನಮ್ಮ ಕೇಂದ್ರ ಸರ್ಕಾರದ SFAC ಅಂದ್ರೆ ಒಂದು ವೆಬ್ಸೈಟ್ ಇದೆ, ಕಂಪನಿ ರಿಜಿಸ್ಟ್ರೇಷನ್ ವೆಬ್ಸೈಟ್ ಇದೆ, ಅಲ್ಲಿ SFAC ಇದೆ. SFAC ಕೇಂದ್ರ ಸರ್ಕಾರದ ನೋಡಲ್ ಏಜೆನ್ಸಿ. FPO ರಚನೆಗೆ ಮತ್ತು FPO ರಚನೆಯಾದ ನಂತರ FPO ಬೆಳವಣಿಗೆ ಅಭಿವೃದ್ಧಿಯನ್ನು ಮಾನಿಟರ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ನೋಡಲ್ ಸಂಸ್ಥೆ ಆಗಿರುವಂತದ್ದು SFAC. SFAC ಅಂತ ಹೇಳಿದ್ರೆ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸಾರ್ಷಿಯಂ, ಇದು SFAC. ಇದು ಈ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದ ಎಲ್ಲಾ FPOಗಳನ್ನ ರಿಜಿಸ್ಟ್ರೇಷನ್ ಮತ್ತೆ ಡೆವಲಪ್ಮೆಂಟ್ ಅನ್ನು ಮಾನಿಟರ್ ಮಾಡ್ತಾ ಇದೆ. ಸೊ ಇವ್ರಿಗೆ ಅಪ್ರೋಚ್ ಮಾಡಿದ್ರೆ ನಂತರ ಇವರು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ರಿಜಿಸ್ಟ್ರೇಷನ್ ಹೇಗೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಕಂಪನೀಸ್ ಆಕ್ಟ್ 2013-14 ಏನು ಮಾರ್ಪಾಡು ಆಗಿದೆ ಆ ಕಂಪನೀಸ್ ಆಕ್ಟ್ ಅಡಿನಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ ಇದು. ಸೊ ಮುಖ್ಯ ಒಂದು ನಮ್ಮ ಕೋಆಪರೇಟಿವ್ ಆಕ್ಟ್ ಅಂದ್ರೆ ಸಹಕಾರ ಕಾಯ್ದೆಯ ಮತ್ತೆ ಕಂಪನಿ ಕಾಯ್ದೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಕಂಪನಿ ಕಾಯ್ದೆನಲ್ಲಿ ಏನಾದರೂ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿದ್ರೆ ನೇರವಾಗಿ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದಾರಲ್ಲ, 5 ಜನ ಅಥವಾ 15 ಜನ ಏನಿರ್ತಾರಲ್ಲ, ಅವರು ನೇರವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ಬಹುದು. ಅಲ್ಲಿ ಯಾವುದೇ ರೀತಿಯ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಸೊ ಇಲ್ಲಿ ನಮ್ಮ ಕಂಪನೀಸ್ ಆಕ್ಟ್ ಅಲ್ಲಿ ಏನೇ ತೀರ್ಮಾನ ತೆಗೆದುಕೊಂಡ್ರು ಏನೇ ಬದಲಾವಣೆ ಆಗಬೇಕು ಅಂತ ಹೇಳಿದ್ರು ಸರ್ಕಾರಕ್ಕೆ ಬರ್ದು ಅಂದ್ರೆ ನಮ್ಮ ಸಹಕಾರ ಇಲಾಖೆಗೆ ಬರ್ದು ಅವರಿಂದ ಅನುಮತಿ ತಗೊಂಡು ಮುಂದುವರಿಬೇಕು. ಮತ್ತೆ ಚುನಾವಣೆಯನ್ನು ಮಾಡೋದು ಸಹಕಾರಿ ಇಲಾಖೆ ಇಲಾಖೆ ಆದ್ರೆ ಇಲ್ಲಿ ಯಾವುದೇ ಚುನಾವಣೆ ಇರೋದಿಲ್ಲ. ಯಾರಾದ್ರೂ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನೇರವಾಗಿ ಅವ್ರದ್ದು ಪ್ರತಿ ವರ್ಷ ಏನು ಸಾಮಾನ್ಯ ಸಭೆ ನಡೀತದೆ ಆ ಸಾಮಾನ್ಯ ಸಭೆಯಲ್ಲಿ ಅವರು ಅದನ್ನು ಅನುಮೋದನೆಗಿಟ್ಟು ನೇರವಾಗಿ ಬದಲಾವಣೆ ಮಾಡ್ಕೊಳ್ಬಹುದು. ಅಧ್ಯಕ್ಷನ ಬದಲಾವಣೆ ಮಾಡಬಹುದು, ನಿರ್ದೇಶಕಗಳನ್ನ ಬದಲಾವಣೆ ಮಾಡಬಹುದು, ಅಥವಾ ಬೇರೆ ಬೇರೆ ರೀತಿಯ ತೀರ್ಮಾನಗಳನ್ನ ಅಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದು. ಅಲ್ಲಿ ಯಾವುದೇ ರೀತಿಯ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಚುನಾವಣೆಯಲ್ಲಿ. ಸಹಕಾರಿ ಕಾಯ್ದೆನಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಅಧ್ಯಕ್ಷರ ಉಪಾಧ್ಯಕ್ಷ ಚುನಾವಣೆಗಾಗಲಿ ಅಥವಾ ನಿರ್ದೇಶಕ ಚುನಾವಣೆಗಾಗಲಿ ನಮ್ಮ ಸಹಕಾರಿ ಸಂಸ್ಥೆ ಚುನಾವಣೆ ನಡೆಸಿಕೊಡ್ತದೆ. ಅಲ್ಲಿ ಸ್ವಲ್ಪ ಗೊಂದಲಗಳಾಗ್ತದೆ, ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಕಂಪನಿ ಸೆಟ್ಗೆ ಮಾರ್ಪಾಡು ತಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದೆ. ಒಂದು FPO ಅನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಎಷ್ಟು ಜನ ಒಗ್ಗೂಡಬೇಕು, ಗರಿಷ್ಠ ಎಷ್ಟು ಜನ ಸೇರಬಹುದು? ಈಗಿನ ಮಾಹಿತಿಯ ಪ್ರಕಾರ ನಿರ್ದೇಶಕ ಮಂಡಳಿಯಲ್ಲಿ 10-15 ಜನ ಇರಬೇಕಾಗ್ತದೆ, ನಿರ್ದೇಶಕ ಮಂಡಳಿಯಲ್ಲಿ ನಿರ್ದೇಶಕರು ಇವರು. ಆ ನಂತರ 300 ಜನ ಕನಿಷ್ಠ ಇರಲೇಬೇಕು. 300 ಜನ ಇದ್ರೆ ಅದನ್ನ ರೆಗ್ಯುಲರೈಸ್ ಮಾಡ್ತಾರೆ. ಸೊ ರೆಗ್ಯುಲರೈಸ್ ಆದ ನಂತರ 300 ಜನ ನಮ್ಮ FPOನಲ್ಲಿ ಸದಸ್ಯರು ಇದ್ದಾರೆ ಅಂತ ಹೇಳಿದ್ರೆ ಆ ನಂತರ ಕೇಂದ್ರ ಸರ್ಕಾರದ FPOಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಬೇಕಾದಂತ ಮ್ಯಾಚಿಂಗ್ ಗ್ರಾಂಟ್ ಕೊಡುವಂಥದ್ದು ಮತ್ತೆ ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಗರಿಷ್ಠ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು, ಅವ್ರ ಶಕ್ತಿ ಅದು. 500 ಜನ ಮಾಡಬಹುದು, 1,000 ಜನ ಮಾಡಬಹುದು, 1.5 ಸಾವಿರ ಜನ ಮಾಡಬಹುದು, ಗರಿಷ್ಠ ಅವ್ರ ಶಕ್ತಿ ಅದು. ಗರಿಷ್ಠ ಕನಿಷ್ಠ 300 ಜನ, ಅದಕ್ಕೊಂದು ಮಿನಿಮಮ್ 10-15 ಜನ ನಿರ್ದೇಶಕ ಮಂಡಳಿಯ ಸದಸ್ಯರುಗಳು ಅವರು ಅವರೊಳಗೆ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಇದನ್ನ ಏನ್ ಮಾಡ್ತಾರೆ, ಒಂದು FPO ರಚನೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾನು ಏನ್ ಹೇಳಿದೆ ರಿಜಿಸ್ಟ್ರೇಷನ್ ಆಯ್ತು, ರಿಜಿಸ್ಟ್ರೇಷನ್ ಆದ್ಮೇಲೆ ಉತ್ಪಾದಕರನ್ನ ಗುರುತು ಮಾಡಿಕೊಂಡು ಅವರೊಳಗೆ 20-20 ಜನ ಒಂದು FIGಗಳನ್ನ ಮಾಡಬೇಕು. ರೈತ ಆಸಕ್ತಿ ಗುಂಪು, ಫಾರ್ಮರ್ಸ್ ಇಂಟ್ರೆಸ್ಟೆಡ್ ಗ್ರೂಪ್, FIGಗಳನ್ನ ಮಾಡಬೇಕು 20-20 ಜನದ್ದು. ಸೊ 20-20 ಜನ FIGಗಳನ್ನ ಮಾಡಿಕೊಂಡು ಆ FIGಗೆ ಒಬ್ಬೊಬ್ಬರನ್ನ ಗುರುತು ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಏನೇ ಮಾಹಿತಿಯನ್ನ ಕಮ್ಯುನಿಕೇಟ್ ಮಾಡಲಿಕ್ಕೆ ಸುಲಭ ಆಗಲಿ, ಬೇಕಾದಂತ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತ FIGಗಳನ್ನ ಮಾಡ್ಕೊಳ್ಬೇಕು. ಅವ್ರು 20-20 ಜನ FIGಗಳನ್ನ ಮಾಡ್ಕೊಳ್ಬೇಕು. FIGಗಳನ್ನ ಮಾಡ್ಕೊಂಡು ಅವರಿಂದ ಏನಂತ ಬೇಕಾದಂತ ದಾಖಲಾತಿಗಳನ್ನಾಗಲಿ ಆ ಷೇರು ಹಣವನ್ನಾಗಲಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ FPOಗೆ ಡೆಪಾಸಿಟ್ ಮಾಡ್ತಾ ಬರಬೇಕಾಗ್ತದೆ. ಒಂದ್ಸಲ FPO ರಿಜಿಸ್ಟ್ರೇಷನ್ ಆಯ್ತು ಅಂತ ಹೇಳಿದ್ರೆ ಅಧ್ಯಕ್ಷರು ಮತ್ತೆ ಇನ್ನೊಬ್ರು ಜಾಯಿಂಟ್ ಅಕೌಂಟ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ. ಏನೆಲ್ಲ ಷೇರ್ ಅಮೌಂಟ್ ಬರ್ತದೆ ಬ್ಯಾಂಕ್ ಅಕೌಂಟ್ಗೆ ಪ್ರತಿದಿನ ಜಮೆ ಆಗ್ತಾ ಹೋಗ್ತದೆ. ಷೇರ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಒಂದು ಷೇರ್ ಅಮೌಂಟ್ ಕೇಂದ್ರ ಸರ್ಕಾರದ ಪ್ರಕಾರ 1,000 ರೂಪಾಯಿ, ಮತ್ತೆ ರಿಜಿಸ್ಟ್ರೇಷನ್ ಫೀಸು ಆ ಸೇವಾ ಶುಲ್ಕ ಅಂತ ಹೇಳಿ 100-200 ರೂಪಾಯಿ, ಒಟ್ಟು 1,100-1,800 ರೂಪಾಯಿನ ಒಬ್ಬರಿಂದ ಕಲೆಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಷೇರ್ ಅಮೌಂಟ್ 1,000 ರೂಪಾಯಿ. ಸೊ ಇದನ್ನ ನಾವು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ನೆಕ್ಸ್ಟ್ ಬೇಕಾದಂತ ರಿಜಿಸ್ಟ್ರೇಷನ್ ಖರ್ಚಿಗೆ ಬೇರೆ ಖರ್ಚಿಗೆ 100-200 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ ಉಪಯೋಗ ಮಾಡ್ಕೊಂಡು ಹೋಗ್ತಾರೆ ಅವರು. ಸೊ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ, 300 ಜನ ಆದ ನಂತರ ರೈತರು ಏನು 1,000 ಷೇರ್ ಬಂಡವಾಳವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಕೇಂದ್ರ ಸರ್ಕಾರ 1,000 ಆಡ್ ಮಾಡಿ ಕೊಡ್ತದೆ ಅವರಿಗೆ. ಸೊ ಸವಾಲಿಗೆ ರೈತರಿಗೆ ಒಬ್ಬ ಶೇರ್ ಹೋಲ್ಡರ್ಗೆ 2,000 ರೂಪಾಯಿ ಶೇರ್ ಅಮೌಂಟ್ ಆಗ್ತದೆ. ಒಂದು 1,000 ಇವ್ರದ್ದು, ಒಂದು ಸರ್ಕಾರ 1,000 ರೂಪಾಯಿ ಕೇಂದ್ರ ಸರ್ಕಾರದ್ದು, 2,000 ರೂಪಾಯಿ ಆಗ್ತದೆ. ಅಲ್ಲಿ ಇವ್ರು 300,000 ದುಡ್ಡಿದ್ರೆ ಇವ್ರ ಹತ್ರ 300 ಜನಕ್ಕೆ 3+3 600,000 ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡ್ತದೆ ಇವರಿಗೆ. ಸೊ ಆ 600,000 ಇವ್ರು ಉಪಯೋಗ ಮಾಡಿಕೊಂಡು ಏನಾದ್ರೂ ಬೇರೆ ವ್ಯವಹಾರವನ್ನ ಪ್ರಾರಂಭ ಮಾಡಬಹುದು ಇವರು. ಸೊ ಇದು ಇದು ನಮ್ಮ FPO ರಚನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ನೀತಿ ನಿರೂಪಣೆಗಳು. ಇದು ನಾನು ನಿಮಗೆ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಸೊ ಒಂದ್ಸಲ ರಿಜಿಸ್ಟ್ರೇಷನ್ ಆಯ್ತು, ಶೇರ್ ಅಮೌಂಟ್ ಕಲೆಕ್ಟ್ ಆಯ್ತು, ಕೇಂದ್ರ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟ್ ಬಂತು ಅಂತ ಹೇಳಿದ್ರೆ ಇವ್ರದ್ದು ಚಟುವಟಿಕೆಗಳನ್ನ ಪ್ರಾರಂಭ ಮಾಡಬಹುದು. ಮೊದಲಿಗೆ ಅವರು ಸಣ್ಣ ಪ್ರಮಾಣದಲ್ಲಿ ಇನ್ಪುಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇನ್ಪುಟ್ ಬಿಸ್ನೆಸ್ ಏನಂತ ಹೇಳಿದ್ರೆ ಅವ್ರಿಗೆ ಬೇಕಾದಂತ ಪರಿಕರಗಳನ್ನ ಸಂಗ್ರಹ ಮಾಡಿಕೊಂಡು ಮಾರಾಟ ಮಾಡುವಂಥದ್ದು. ಹೆಂಗ್ರೆ ಮಾರಾಟ ಮಾಡೋದು, ರೀಟೇಲ್ ಆಗಿ ಮಾರಾಟ ಮಾಡಬಾರ್ದು, ಹೋಲ್ಸೇಲ್ ರೀಟೇಲ್ ಮಾರಾಟ ಮಾಡಿ ಪ್ರಾರಂಭ ಮಾಡ್ಬೇಕು ಇವರು. ಇವ್ರು ಹೋಲ್ಸೇಲ್ ರೀಟೇಲ್ ಪ್ರಾರಂಭ ಮಾಡಿಕೆ ಮಾಡಿದ್ರೆ ಏನಾಗ್ತದೆ, ಅಲ್ಲಿ ರೈತರಿಗೆ ಸ್ವಲ್ಪ ಲಾಭಾಂಶ ಬರ್ತದೆ. ಇವರು ಸದಸ್ಯರು ಏನಿರ್ತಾರೆ ಅವರಿಗೆ ಲಾಭಾಂಶ ಬರ್ತದೆ, ಆ ಲಾಭಾಂಶ ಇಟ್ಕೊಂಡು ಮಾರಾಟ ಮಾಡಲಿಕ್ಕೆ ಇವರು ಮನಸ್ಸು ಮಾಡಿ ಸೊ ಇನ್ಪುಟ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು. ಆ ನಂತರ ಅದನ್ನು ಔಟ್ಪುಟ್ ಬಿಸ್ನೆಸ್ ಅನ್ನ ನಂತರ ದಿನಗಳಲ್ಲಿ ಒಂದು 6 ತಿಂಗಳು ಆದ್ಮೇಲೆ, 1 ವರ್ಷ ಆದ್ಮೇಲೆ ಔಟ್ಪುಟ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು. ಔಟ್ಪುಟ್ ಬಿಸ್ನೆಸ್ ಏನಂತ ಹೇಳಿದ್ರೆ ಇವರೇನೆಲ್ಲ ಬೆಳೆತಿರುವ ಉತ್ಪನ್ನಗಳನ್ನ ಸಂಗ್ರಹ ಮಾಡಿಕೊಂಡು ಯಾವುದಾದ್ರೂ ನೇರವಾಗಿ ಒಂದು ಸಂಸ್ಥೆಗೋ ಅಥವಾ ನೇರವಾಗಿ ಯಾವುದೇ ಒಂದು ಕಂಪನಿಗೆ ಅಥವಾ ಬೇರೆ ದೇಶದ ಅಥವಾ ಬೇರೆ ರಾಜ್ಯದ ಒಬ್ಬ ಹೋಲ್ಸೇಲರ್ ಡೀಲರ್ಗೆ ನೇರವಾಗಿ ಕೊಡುವಂಥದ್ದು. ಅಂದ್ರೆ ಜಾಸ್ತಿ ಮಿಡ್ಲ್ ಮ್ಯಾನ್ ಇವರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಇರಬಾರ್ದು. ಸೊ ನೇರವಾಗಿ ಅವರು ಹೋಲ್ಸೇಲರ್ಗೆ ಸಗಟು ಮಾರಾಟಗಾರರಿಗೆ ಕೊಡುವಂಗ ವ್ಯವಸ್ಥೆ ಮಾಡ್ಕೊಳ್ಬೇಕು ಇವರು. ಅವಾಗ ಇವ್ರ ಉತ್ಪನ್ನಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ತದೆ. ಆ ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡಬೇಕಾಗ್ತದೆ. ಸೊ ಮಾರುಕಟ್ಟೆ ಮಾಡಬೇಕಾದ್ರೆ ಗ್ರೇಡಿಂಗ್ ಆಗಲಿ, ಸಾರ್ಟಿಂಗ್ ಆಗಲಿ, ಪ್ಯಾಕಿಂಗ್ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಟೋಟಲಿ ಇವ್ರದ್ದು ಒಂದು FPO ಕೆಪಾಸಿಟಿ ನಾವು ಯಾವ್ದ್ರ ಮೇಲೆ ಅಳತೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಎಷ್ಟು ಪ್ರಮಾಣದ ಔಟ್ಪುಟ್ ಬಿಸ್ನೆಸ್ ಅನ್ನು ಮಾಡಿದರೆ ಆ ಒಂದು ಪ್ರಮಾಣದ ಆಧರಿಸಿ ನಾವು ಅವರಿಗೆ FPO ಚೆನ್ನಾಗಿ ಚಟುವಟಿಕೆಯಿಂದ ಕೂಡಿದೆ ಅಂತ ತೀರ್ಮಾನ ಮಾಡ್ತೀವಿ ನಾವು. ಸೊ ಇದು FPO ಒಂದು ಬ್ರೀಫ್ ಆಕ್ಟಿವಿಟಿಗಳು. ತೋಟಗಾರಿಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ, ಇನ್ನು ಏನೆಲ್ಲ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ತಕ್ಕಂತಹ ಸಾಧ್ಯತೆ ಇದೆ? ನಾನದನ್ನೇ ಹೇಳಿದೆ, ಅನೇಕ ಇಲಾಖೆಗಳು ನಾವು FPO ಮಾಡ್ತಾ ಇದ್ದೇವೆ ಇಂಪ್ಲಿಮೆಂಟಿಂಗ್ ಇಲಾಖೆಗಳಾಗಿ. ಒಂದು ಅದರಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಪಶುಪಾಲನಾ ಇಲಾಖೆ, ರೇಷ್ಮೆ ಇಲಾಖೆ, ನಬಾರ್ಡ್ ಮತ್ತೆ ಜವಳಿ ಇಲಾಖೆ. ಸೊ ಈ ರೀತಿ ಅನೇಕ ಇಲಾಖೆಗಳು ಸೇರಿ ನಾವು FPO ಮಾಡ್ತಾ ಇದ್ದೇವೆ. ಅಂದ್ರೆ ಅವರವರ ರೈತರುಗಳನ್ನ ಗುರುತು ಮಾಡಿ ಆಯಾ ಉತ್ಪನ್ನಗಳಿಗೆ ಅನುಗುಣವಾಗಿ ನಾವು FPO ಮಾಡ್ತಾ ಇದ್ದೇವೆ. ಈಗ ನಮ್ಮ ಇಲಾಖೆಯಿಂದ ಕಳೆದ 4 ವರ್ಷಗಳಿಂದ 11 FPO ಮಾಡಿದೀವಿ. ಈಗಾಗಲೇ 11 FPO ಕಾರ್ಯಚಟುವಟಿಕೆಯಿಂದ ಕೂಡಿದೆ. ಚಂದ್ರಯ್ಯಪ್ಪಣ್ಣ ಭಾಗದಲ್ಲಿ ಒಂದು ತೆಂಗಿಗೆ, ಬೇಲೂರು ಭಾಗದಲ್ಲಿ ಒಂದು ತರಕಾರಿಗಳಿಗೆ, ಹಾಸನ ಭಾಗದಲ್ಲಿ ತರಕಾರಿಗಳಿಗೆ, ಸಕಲೇಶ್ಪುರ ಭಾಗದಲ್ಲಿ ಜೇನಿಗೆ, ಅದೇ ಸಕಲೇಶ್ಪುರದಲ್ಲಿ ಸಾಂಬಾರ ಪದಾರ್ಥಗಳಿಗೆ, ಆಲೂರಿನಲ್ಲಿ ಸಾಂಬಾರ ಪದಾರ್ಥಗಳಿಗೆ, ಅರಕಲಗೂಡಿನಲ್ಲಿ ತರಕಾರಿ ಮತ್ತು ಸಾಂಬಾರ ಪದಾರ್ಥಗಳಿಗೆ, ಅರಸೀಕೆರೆನಲ್ಲಿ ದಾಳಿಂಬೆ ಮತ್ತು ತರಕಾರಿ ಬೆಳೆಗಳಿಗೆ, ಈ ರೀತಿ ಪದಾರ್ಥಗಳನ್ನ ಆಯಾ ಅನುಗುಣವಾಗಿ ಅಲ್ಲಿ ರೈತ ಸಂಘಟನೆ ಮಾಡಿ FPO ಮಾಡ್ತಾ ಇದ್ದೀವಿ. ಈಗ ನಾವೇ FPO ನಾವು ರಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಇಲಾಖೆ FPO ರಚನೆ ಮಾಡೋದಕ್ಕಿಂತ ಮುಂಚೆ ಒಂದು NGO ಒಡಂಬಡಿಕೆ ಮಾಡ್ಕೊಳ್ತೀವಿ ನಾವು. ಅದನ್ನ ಸರ್ಕಾರ ಏನ್ ಹೇಳ್ತದೆ ಅಂತ ಹೇಳಿದ್ರೆ ರಿಸೋರ್ಸ್ ಇನ್ಸ್ಟಿಟ್ಯೂಟ್, ಒಂದು ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅನ್ನ ಗುರುತು ಮಾಡ್ತೀವಿ. ಅವರು FPO ರಚನೆ ಮತ್ತೆ ಅವ್ರನ್ನ ಮುಂದಿನ 3-5 ವರ್ಷಗಳ ತನಕ ಅದನ್ನ ನಿರ್ವಹಣೆ ಮಾಡುವಂಥದ್ದು. FPO ಹೇಗೆ ಚಟುವಟಿಕೆ ಮಾಡ್ತಾ ಇದೆ, ಇನ್ಪುಟ್ ಬಿಸ್ನೆಸ್ ಹೇಗೆ ಮಾಡ್ತಾ ಇದೆ, ಔಟ್ಪುಟ್ ಬಿಸ್ನೆಸ್ ಹೇಗೆ ಮಾಡ್ತಾ ಇದೆ, ಇನ್ಪುಟ್ ಬಿಸ್ನೆಸ್ ಮಾಡ್ಲಿಕ್ಕೆ ಏನಾದರೂ ಅವರಿಗೆ ಸಹಾಯ ಮಾಡುವಂಥದ್ದು, ಔಟ್ಪುಟ್ ಬಿಸ್ನೆಸ್ ಮಾಡೋಕೆ ಸಹಾಯ ಮಾಡುವಂಥದ್ದು, ಮತ್ತೆ CEO ಒಳ್ಳೆ CEO ಸೆಲೆಕ್ಟ್ ಮಾಡಿ ಅವನಿಗೆ ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂಥದ್ದು, ಅವನಿಗೆ ತರಬೇತಿ ಕೊಡಿಸುವಂಥದ್ದು, ಮಾಹಿತಿ ಕೊಡಿಸುವಂಥದ್ದು, ಮತ್ತೊಬ್ಬರು ಅಕೌಂಟೆಂಟ್ ಸೆಲೆಕ್ಟ್ ಮಾಡಿ ಅಕೌಂಟೆಂಟ್ ನಿರ್ವಹಣೆ ಮಾಡಕ್ಕೆ ತರಬೇತಿ ಕೊಡುವಂಥದ್ದು. ಹಾಗೆ ಒಂದು ಸಂಸ್ಥೆಯನ್ನ ಸಾಂಸ್ಥಿಕವಾಗಿ ರಚನೆ ಮಾಡಿ ಅದನ್ನ ನಿರ್ವಹಣೆ ಮಾಡಿಕೊಂಡು ಹೋಗೋದಕ್ಕೆ ನಾವು ಒಂದು ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂದ್ರೆ ಒಂದು NGO ನೇಮಕ ಮಾಡ್ತೀವಿ. ಆ NGO ಮೊದಲಿಗೆ ಏನ್ ಮಾಡ್ತದೆ, ನಾವು ಹೇಳಿದ ಕಡೆ ಒಂದು ಸರ್ವೆ ಮಾಡ್ತಾರ ಅವರು, ಆ ಪ್ರದೇಶದಲ್ಲಿ ಯಾವ ವಸ್ತುವಿಗೆ ಅಥವಾ ಯಾವ ಪದಾರ್ಥಕ್ಕೆ ನಾವು ಸೆಲೆಕ್ಟ್ ಮಾಡಿಕೊಂಡು FPO ರಚನೆ ಮಾಡಬೇಕು ಅಂತ ಸರ್ವೆ ಮಾಡಿ ಆ ನಂತರ ಅದರ ಆಧಾರದ ಮೇಲೆ ನಾವು FPO ರಚನೆ ಮಾಡ್ತೀವಿ. ಆ FPO ರಚನೆ ಆದ ನಂತರ ನೋಂದಣಿ ಮಾಡ್ಲಿಕ್ಕೆ ಬೇಕಾದಂತ 5 ಜನ ನಿರ್ದೇಶಕರನ್ನ ಸೆಲೆಕ್ಟ್ ಮಾಡುವಂಥದ್ದು, ಅವರ ನೋಂದಣಿ ಮಾಡುವಂಥದ್ದು, ನೋಂದಣಿ ಆದ್ಮೇಲೆ ರೈತರನ್ನ ಗುರುತು ಮಾಡಿ FIGಗಳನ್ನ ರಚನೆ ಮಾಡುವಂಥದ್ದು, FIG ರಚನೆ ಆದ ನಂತರ ಅವರಿಂದ ಶೇರ್ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿ ಅಕೌಂಟ್ಗೆ ಹಾಕುವಂಥದ್ದು. ಸೊ ಎಲ್ಲ FIGಗಳಾಯ್ತು, ಶೇರ್ ಅಮೌಂಟ್ ಕಲೆಕ್ಟ್ ಆಯ್ತು, ನಂತರ ಕೇಂದ್ರ ಸರ್ಕಾರಕ್ಕೆ ಆ ನಾವೇನು ಶೇರ್ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡ್ಲಿಕ್ಕೆ ಅಪ್ಲೈ ಮಾಡುವಂಥದ್ದು, ಅಲ್ಲಿಂದ ಮ್ಯಾಚಿಂಗ್ ಗ್ರಾಂಟ್ ತರಿಸುವಂಥದ್ದು, ಅದಾದ್ಮೇಲೆ ನಮ್ಮ ಇಲಾಖೆಯಿಂದ FPO ಬರಬೇಕಾದಂತಹ ಅಡ್ಮಿನ್ ಕಾಸ್ಟ್ ಕೊಡಿಸುವಂಥದ್ದು, ಮತ್ತೆ ಅವರಿಗೆ ಒಂದು ಆಫೀಸ್ ರಚನೆ ಮಾಡಿಕೊಡುವಂಥದ್ದು. ಸೊ ಒಟ್ಟಾರೆ ಒಂದು FPO ರಚನೆ ಮಾಡಲಿಕ್ಕೆ ಏನೆಲ್ಲ ಸಹಾಯ ಬೇಕು ಆ ಸಹಾಯಗಳನ್ನ ಈ ಎನ್ ಜಿ ಒ ನಮ್ಮ ರೈತರಿಗೆ ನಮ್ಮ ಇಲಾಖೆ ಮೂಲಕ ಮಾಡ್ತೀವಿ ನಾವು ಅದನ್ನ. ಸೊ ಈಗಾಗಲೇ ನಾವು ನಮ್ಮ ಹಾಸನ ತಾಲೂಕಲ್ಲಿ 2 ಜನ ಎನ್ ಜಿ ಒಗಳಿದ್ದಾರೆ, ಒಂದು ಸ್ಟೆಪ್ಸ್ ಮತ್ತು ಇನ್ನೊಂದು ಮೈಸೂರು ಗ್ರೀನ್ಸ್. 2 ಜನ ಎನ್ ಜಿ ಒಗಳು ಸಹ ಈಗಾಗಲೇ ಕರಾರು ಪ್ರವೃತ್ತರಾಗಿದ್ದಾರೆ, ಬೇಸ್ಲೈನ್ ಸರ್ವೆ ಮಾಡಿದ್ದಾರೆ, ರೈತರ ಗುರುತು ಮಾಡ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಆಗಿದೆ ಈಗಾಗಲೇ. ಮತ್ತೆ ಮುಂದಿನ ಭಾಗವಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ ಮ್ಯಾಚುರೆಂಟನ್ನು ಕೊಡಿಸುವಂತದ್ದು. ಎರಡನೇದು ನಮ್ಮ ಅವ್ರಿಗೆ ಇನ್ಪುಟ್ ಬಿಸ್ನೆಸ್ ಮಾಡೋದಕ್ಕೆ ಏನೆಲ್ಲ ಲೈಸೆನ್ಸ್ಗಳು ಬೇಕು, ಈಗ ರಸಗೊಬ್ಬರಗಳನ್ನ ಮಾರಾಟ ಮಾಡಲಿಕ್ಕೆ ಬೇಕಂತ ಲೈಸೆನ್ಸ್ಗಳು, ಔಷಧಿಗಳನ್ನ ಮಾರಾಟ ಮಾಡಲಿಕ್ಕೆ, ಬೀಜಗಳನ್ನ ಮಾರಾಟ ಮಾಡಲಿಕ್ಕೆ, ಅಥವಾ APMC ಉತ್ಪನ್ನಗಳನ್ನ ಮಾರಾಟಕ್ಕೆ APMC ಲೈಸೆನ್ಸ್, ಬೇಗದಿಂದ ಲೈಸೆನ್ಸ್ಗಳನ್ನ ಕೊಡಿಸುವಂತದ್ದು. ಅವ್ರಿಗೆ ಲೈಸೆನ್ಸ್ ಆದ್ಮೇಲೆ ಅವ್ರಿಗೆ ಇನ್ಪುಟ್ ಕಂಪನಿಗಳನ್ನ ಗುರುತು ಮಾಡಿ ಅವ್ರ ಮೂಲಕ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಇನ್ಪುಟ್ಗಳನ್ನ ಸರಬರಾಜು ಮಾಡಿಸುವಂತದ್ದು. ಮತ್ತೆ ಔಟ್ಪುಟ್ ಬಿಸ್ನೆಸ್ ಮಾಡಲಿಕ್ಕೆ ಬೇರೆ ಬೇರೆ ರಾಜ್ಯ ದೇಶ ಜಿಲ್ಲೆಗಳಲ್ಲಿರುವಂತಹ ಮಾರಾಟಗಾರನವರಿಗೆ ಪರಿಚಯ ಮಾಡುವಂತದ್ದು. ಸೊ ಈ ರೀತಿ ಒಟ್ಟಾರೆಯಾಗಿ FPO ಒಂದು ರಚನೆಯಾದ ನಂತರ, ಅದು ಅಂದ್ರೆ ನಾವೇಗ್ ಹೇಳ್ತೀವಿ, ಒಂದು ಮಗು ಹೇಗೆ ಹುಟ್ಟಿ ಬೆಳೆದು ನಿಲ್ಲೋ ತನಕ ನಾವು ಸಹಾಯ ಮಾಡ್ತೀವಿ, ಹಂಗೆ ಒಂದು FPO ರಚನೆಯಾಗಿ ಅದು ವ್ಯವಹಾರವನ್ನ ಕಂಪ್ಲೀಟ್ ಆಗಿ ಮಾಡೋ ತನಕ 3-5 ವರ್ಷದ ತನಕ ಅವ್ರಿಗೆ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೀವಿ. ಅವ್ರಿಗೆ CEO ಸಂಬಳ ನಾವೇ ಕೊಡ್ತೀವಿ, ಅಕೌಂಟೆಂಟ್ ಸಂಬಳ ನಾವೇ ಕೊಡ್ತೀವಿ, ಆಫೀಸ್ ಮೇಂಟೆನೆನ್ಸ್ ದುಡ್ಡನ್ನು ನಾವೇ ಕೊಡ್ತೀವಿ, ಬೇಕಾದಂತ ಕೆಲವೊಂದು ಇಲಾಖೆ ಸಬ್ಸಿಡಿಯನ್ನು ಪ್ರಿಯಾರಿಟೈಸ್ ಮಾಡಿ ಅವ್ರಿಗೆ ಕೊಡ್ತೀವಿ, ಮತ್ತೆ ಅವರು ಯಂತ್ರಗಳನ್ನ ಖರೀದಿ ಮಾಡಿದರೆ ಯಂತ್ರಗಳನ್ನ ಖರೀದಿ ಮಾಡಲಿಕ್ಕೆ ಸಹಾಯಧನ ಕೊಡ್ತೀವಿ. ಸೊ ಹೀಗೆ ಒಟ್ಟಾರೆಯಾಗಿ ನಾವು ಒಂದು FPO ರಚನೆ ಮಾಡಿ ಅದು ಬೆಳವಣಿಗೆ ಆಗೋ ಮಟ್ಟದ ತನಕ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇರ್ತೀವಿ ನಾವು. ರೈತ ಉತ್ಪಾದಕರ ಸಂಸ್ಥೆ ಅಥವಾ FPOಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಈಗ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ FPOಗಳನ್ನ ರಚನೆ ಮಾಡಲಿಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಜ್ಜಾಗಿ ನಿಂತಿವೆ, ಮತ್ತೆ ನಾವು ಸಜ್ಜಾಗಿ ಹೊರಟಿದೀವಿ. ನಾವೀಗ ನಮಗೆ ಬೇಕಾದಂತಹ NGO ಈಗಾಗಲೇ ನಮ್ಮ ಜೊತೆ ಇದೆ. ನಾವು ಈಗಾಗಲೇ ಪ್ರತಿ ಹಳ್ಳಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಮತ್ತೆ ಗ್ರಾಮ ಮಟ್ಟದಲ್ಲಿ ಈಗಾಗಲೇ ಇಪ್ಪು ರಚನೆ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ನಾವು ಪ್ರಯತ್ನ ಪಟ್ಟು ಮುಂದುವರಿತಾ ಇದ್ದೀವಿ. ಈಗ ರೈತರುಗಳು ಯಾವುದೇ ಇಲಾಖೆ ಆಗಲಿ ಅದು FPO ಮಾಡಲಿಕ್ಕೆ ಬಂದಾಗ ಖಂಡಿತ ನೀವು ಮುಂದೆ ಬನ್ನಿ, ನಿಮ್ದೆಲ್ಲ ಸಂಪೂರ್ಣ ಮಾಹಿತಿ ಕೊಡಿ ಅವರಿಗೆ, ಮಾಹಿತಿ ಕೊಟ್ಟು FPO ಜೊತೆ ಸೇರ್ಕೊಳ್ಳಿ. ನೀವು ವೈಯಕ್ತಿಕ ವಿಚಾರ ಒಂದ್ ಕಡೆ ಬಿಟ್ಬಿಡಿ, ನೀವು FPO ಜೊತೆ ಸೇರ್ಕೊಂಡು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಗೆ ಬೇಕಾದಂತ ಪರಿಕರಗಳಾಗ್ಲಿ, ನಿಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕಾಗ್ಲಿ, ನಿಮ್ಗೆ ಬೇಕಾದಂತ ಯಂತ್ರಗಳನ್ನಾಗ್ಲಿ FPO ಇಂದ ಪಡೆದುಕೊಳ್ಳಿ ನೀವು. ಅವಾಗ ಏನಾಗ್ತದೆ, ನಿಮ್ಗೆ ಸಂಸ್ಥೆ ಬೆಳೀತದೆ, ಮತ್ತೆ ನಿಮ್ಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ನಿಮ್ಗೆ ಅಲ್ಲಿ ಲಭ್ಯ ಆಗ್ತದೆ, ಜೊತೆಗೆ ತಾಂತ್ರಿಕ ಮಾಹಿತಿಗಳು ಲಭ್ಯ ಆಗ್ತದೆ. ಯಾಕಂದ್ರೆ ಒಂದು ಇಲಾಖೆ ನಿಮ್ ಜೊತೆ ಬಂದು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಆ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳು, ಆ ಇಲಾಖೆಯ ತಾಂತ್ರಿಕ ಮಾಹಿತಿಗಳು ನಿಮ್ಗೆ ಸಿಗ್ತದೆ. ಆದ್ರಿಂದ ನೀವು ದಯಮಾಡಿ ಏನ್ ಮಾಡ್ಬೇಕು, ರೈತರುಗಳು ಮುಂದೆ ಬನ್ನಿ, FPO ಸೇರ್ಕೊಳ್ಳಿ. ನಿಮ್ಗೆ ಯಾವ್ದು ಅನುಮಾನ ಬೇಡ, ಅದರಲ್ಲಿ ಒಂದು ಸಂಸ್ಥೆ ಒಂದು FPO ಮಾಡ್ತಿದೀವಿ ಅಂತ ಹೇಳಿದ್ರೆ ನಿಮ್ದು ಯಾವುದೇ ಅನುಮಾನ ಇಲ್ಲದೆ FPO ಜೊತೆ ಸೇರ್ಕೊಳ್ಳಿ. 1,000 ರೂಪಾಯಿ ಶೇರ್ ಅಮೌಂಟ್, ಸೊ ಏನ್ ದೊಡ್ಡ ಮೊತ್ತ ಏನಲ್ಲ ಅದು, ಕೊಟ್ಟು ಸೇರ್ಕೊಳ್ಳಿ. ಮತ್ತೆ ಪ್ರತಿನಿಧಿಯನ್ನು ಮಾನಿಟರ್ ಮಾಡಿ, ಅದನ್ನ ಹೇಗೆ ಕೆಲಸ ಮಾಡ್ತಾ ಇದೆ, ಅಲ್ಲಿ CEO ಏನ್ ಮಾಡ್ತಾ ಇದ್ದಾರೆ, ಡೈರೆಕ್ಟರ್ಗಳು ಏನ್ ಮಾಡ್ತಾ ಇದ್ದಾರೆ, ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾರೆ, ಅದನ್ನು ಮಾನಿಟರ್ ಮಾಡಿ. ಸೊ ಈ ರೀತಿಯಾಗಿ ನೀವು ಒಗ್ಗೂಡಿ ರೈತರುಗಳು ಒಗ್ಗೂಡಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ FPOದಿಂದ ಸಾಕಷ್ಟು ಸೌಲಭ್ಯಗಳನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಏನಾರು ಅನುಮಾನಗಳಿದ್ರೆ ನಮ್ಮ ಇಲಾಖೆಯನ್ನು, ಯಾವ ಇಲಾಖೆಗಳಾಗಲಿ, ತೋಟಗಾರಿಕೆ, ಕೃಷಿ, ರೇಷ್ಮೆ, ಪಶುಪಾಲನೆ, ಮತ್ತೆ ನಮ್ಮ NABARD ಸಂಸ್ಥೆಗಳನ್ನ ಸಂಪರ್ಕ ಮಾಡಿ, ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮಾಹಿತಿ ತಿಳಿದುಕೊಳ್ಳಿ. ಒಟ್ಟಾರೆ ನಮ್ಮ ಆಶಯ ಇಷ್ಟೇ, ರೈತರುಗಳು ಒಗ್ಗೂಡಬೇಕು, ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡ್ಕೊಳ್ಬೇಕು, ಅದ್ರ ಮೂಲಕ ಅವ್ರಿಗೆ ಬೇಕಾದಂತಹ ಇನ್ಪುಟ್ಗಳು, ಅವ್ರ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗುವಂತ ಒಂದು ಸಂಘಟನೆ ಮಾಡ್ಕೊಳ್ಬೇಕು, ಅವರು ಅದಕ್ಕೆ ಬೇಕಾದ ಒಂದು ವೇದಿಕೆನ ರಚನೆ ಮಾಡ್ಕೊಳ್ಬೇಕು ಅನ್ನೋದೇ FPO ರಚನೆಯ ಮೂಲ ಉದ್ದೇಶ. ರೈತರು ಒಗ್ಗೂಡಿ ಮುಂದೆ ಬಂದು FPO ಮಾಡ್ಕೊಳ್ಳಿ ಅನ್ನೋದೇ ನನ್ನ ಕೊನೆಯ ಕರೆ ಅವರಿಗೆ. FPO ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಖಂಡಿತವಾಗಿ ನನ್ನ ಮೊಬೈಲ್ ನಂಬರ್ 944-84-168 944-84-168 ಈ ನಂಬರ್ಗೆ ನೀವು ಸದಾ ಸಂಪರ್ಕ ಮಾಡಿ. ಇನ್ನು ನಮ್ಮಲ್ಲಿ FPO ಬಗ್ಗೆ ಏನು ಮಾಹಿತಿ ನಿಮಗೆ ಕೊಡ್ತೀನಿ. ನಾವೆಲ್ಲ ಒಗ್ಗೂಡಿ ಹಾಸನ ಜಿಲ್ಲೆಯಲ್ಲಿ ಒಳ್ಳೆ FPO ಮಾಡಿ, FPO ಜೊತೆಗೆ ಎಲ್ಲ ಇಲಾಖೆಗಳ FPOಗಳು ಸೇರಿ ಒಂದು ಸಂಘಟನೆಯನ್ನು ಮಾಡಿ, ಒಂದು ಫೆಡರೇಷನ್ FPO ಫೆಡರೇಷನ್ ಮಾಡಿ ನಮ್ಮ ಮುಂದುವರಣೆ ಅಂತ ನಾನು ಹೇಳ್ತಾ, ಸೊ ಇದರ ಉಪಯೋಗ ಮಾಡ್ಕೊಳ್ಳುತ್ತೆ ನಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕ್ಷೇತ್ರದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಹಾಗೂ ರಚನೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೋಟಗಾರಿಕೆ ಕ್ಷೇತ್ರದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಹಾಗೂ ರಚನೆ ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ HR ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲ ಹಾಗೂ ಬೇಸಿಗೆಯಲ್ಲಿ

ಟಿಪ್ಪು ಮತ್ತು ಅನುರಾಧ ಭಟ್ ಅವರು ಹಾಡಿರುವ ರಿಕ್ಕಿ ಚಿತ್ರದ ಗೀತೆ, ಅರ್ಜುನ್ ಚನ್ನಿ ಅವರ ಸಂಗೀತವಿದೆ. ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್. ನಿನ ಕಂಡ ಒಂದು ಖುಷಿಯೇ ಸಾಕು, 15 ವರ್ಷದ ಬೆಳಕು ಬಂದಂತೆ. ನದಿಯೊಳಗೆ ಹೆಜ್ಜೆ ಸಪ್ಪಳ ಕೇಳಿ ನಾಚುವ ಮೀನಿನಂತೆ ನಾನಿಂತೆ. ಒಂದು ಸವಿಜೆ ಸಂಜೆ ಮೈ ತುಂಬಿ ಕೊಂತು ಆಹ್ವಾನ ಕಲಿಸಿದ್ದೆ ನಾನೇ ಇವತ್ತು. ನಿನ ಅಂದ ಒಂದು ಅದ್ಭುತ ವಿಷಯ, ಅದರೊಳಗೆ ಪ್ರವೇಶವಿದೆ ಸಂಗಾತಿ. ನಿನ ತೋರು ಬೆರಳ ತುದಿಯು ತಾಕಿ ತೋಳೆರಡು ಸೇರೋ ತಾಕಿ ದಿನ ಪೂರ್ತಿ ಆಸೆಯೊಳಗೆ ಘಟಿಸಿಲು ಮಳೆಯೊಳಗು ಬಿಸಿಲು ತೊಡಿ ಸಂತ ಮೇಲೆ ಮುಗಿಲು. ಇನ್ನು ಕೇಳಿ ರಾಜು ಅನಂತ ಸ್ವಾಮಿ, ಆರಾಧನಾ ಮತ್ತು ಗುರುಕಿರಣ್ ಅವರ ಧ್ವನಿಗಳಲ್ಲಿ ಋಷಿ ಚಿತ್ರದ ಗೀತೆ. ವಿ ಮನೋಹರ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್. ನಾನು ಒತ್ತಾರೆ ಎದ್ಬಿಟ್ಟು ನಿಮ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಂತಿ ಕಣ್ಣು ಬೇಗ ಬೆಡ್ ಕಾಫಿ ತಂದ್ಬಿಟ್ಟು ನಿನ್ ಕಾಲ ಒತ್ಬಿಟ್ಟು ಬಗ್ ಬಗ್ಸಿ ಕೊಡ್ತೀನಿ ಕಣ್ಣಿ. ಕಾಫಿ ಸಿಗಿಲ್ಲ ಅಂತ ನೀ ಒದ್ಬಿಟ್ರೆ ನಿನ್ ಬೆಳ್ಳ ಕಪ್ಪಲ್ಲಿ ಅತ್ತಿನ ಕಣ್ಣು. ಈ ಸಕ್ಕರೆಯ ಗೊಂಬೆಗೆ ಸಕ್ಕರೆ ಯಾಕಂತ ಅನ್ಬಿಟ್ಟು ಗಿಣ್ತೀನಿ ಕಣ್ಣಿ. ಐ ಲವ್ ಯು ಲವ್ ಯು ಜಾ, ಐ ರಿಯಲಿ ಲವ್ ಯು ಜಾ, ಐ ಟ್ರೂಲಿ ಲವ್ ಯು ಜಾ. ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ತುಂಬಿಗೆ ತೆಗೆದಿಟ್ಟಣ್ಣೆ ಜಳಕ ಮಾಡಿಸುತ್ತ ಮಾಡಿಸುತ್ತ ಬೆಳ್ ಬೆಳ್ಳೆ ಬೆನ್ನನ್ನು ಮುದ್ದಾಡ್ತ ತಿಕ್ಕಣ್ಣೆ ಕೀರು ಒಪ್ಪಿಟ್ಟು ಒಬ್ಬಟ್ಟು ನಿಪ್ಪಟ್ಟು ತಂಬಿಟ್ಟು ಎಲ್ಲಾನ ಮಾಡ್ತಿಂತಣ್ಣೆ ನಿನ್ನ ಮಳ್ಳಲ್ಲಿ ಕುಸ್ಕೊಂಡು ಸಂತಾನ ತಂದ್ಕೊಂಡು ಬಿಟ್ಟು ತುಂಬಿಸ್ತಿಂತಣ್ಣೆ ಐ ಲವ್ ಯು ಲವ್ ಯು ಜಾ ಐ ರಿಯಲಿ ಲವ್ ಯು ಜಾ ಐ ಟ್ರೂಲಿ ಲವ್ ಯು ಜಾ